ಮಣ್ಣಿನಲ್ಲಿಯೇ ಇರುವಂತಹ ಈ ಒಂದು ಸೂಕ್ಷ್ಮಾಣುಗಳನ್ನು ನಾವು ತೆಗೆದು ಗೊಬ್ಬರದ ರೂಪದಲ್ಲಿಟ್ಟು ಮಣ್ಣಿಗೆ ಪುನಃ ಸೇರಿಸುವುದರಿಂದ ಮಣ್ಣು ಭೌತಿಕವಾಗಿ ಹಾಗೂ ರಾಸಾಯನಿಕವಾಗಿ ಅಭಿವೃದ್ಧಿಗೊಂಡು ತನ್ನ ಜೀವ ಮರಳಿ ಪಡೆದುಕೊಳ್ಳಬಹುದು. ಇದನ್ನ ನಾವು ಜೈವಿಕ ಗೊಬ್ಬರ ಅಂತ ಕೂಡ ಕರಿತೀವಿ. ಬೆಳೆಗಳಿಗೆ ಉತ್ತಮ ಇಳುವರಿಗೆ ಅನುಕೂಲವಾಗುವಂತೆ ಅನೇಕ ತಾಂತ್ರಿಕತೆಗಳನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇಲ್ಲಿಯ ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ. ಉತ್ಪಾದನಾ ವೆಚ್ಚ ತಗ್ಗಿಸಿಕೊಂಡು ಉತ್ತಮ ತಳಿಯನ್ನು ಪಡೆಯುವಲ್ಲಿ ಅರ್ಕ ಜೀವಾಣು ಗೊಬ್ಬರ ಮಿಶ್ರಣಗಳನ್ನು ಬಳಸುವುದು ಒಳ್ಳೆಯದು. ಈ ಅರ್ಕ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವು ಒಂದು ವಾಹಕ ಆಧಾರಿತ ಮಿಶ್ರಣವಾಗಿದ್ದು ಇದನ್ನು ಮೂಲತಃ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸಂಸ್ಥೆ ಬೆಂಗಳೂರು ಇವರು ಅಭಿವೃದ್ಧಿಪಡಿಸಿದ ಜೈವಿಕ ಗೊಬ್ಬರವಾಗಿದೆ. ಈ ಸಮ್ಮಿಶ್ರಣವು ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮ್ಮಿಶ್ರಣ ಎಂದು ಪ್ರಚಲಿತದಲ್ಲಿದ್ದು ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರವು ಸಹ್ಯಾದ್ರಿ ತ್ರಿಶೂಲ್ ಎಂಬ ಹೆಸರಿನಿಂದ ಇದನ್ನು ಕರಾವಳಿ ಭಾಗದ ರೈತರಿಗೆ ಪರಿಚಯಿಸುತ್ತಿದೆ. ಸಹ್ಯಾದ್ರಿ ತ್ರಿಶೂಲ್ ಅಲ್ಲಿ ಏನೇನಿದೆ ಅಂತ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಮಣ್ಣಿನಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸಿ ರಂಜಕ ಮತ್ತು ಸತ್ವವನ್ನು ಕರಗಿಸಿ ಬೆಳೆಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ವಿವಿಧ ಬ್ಯಾಕ್ಟೀರಿಯಾಗಳಾದ ಅಜಟೋಬ್ಯಾಕ್ಟರ್, ಬ್ಯಾಸಿಲಸ್ ಮತ್ತು ಸೂಡೋಮೋನಸ್ಗಳನ್ನು ಒಳಗೊಂಡಿದೆ. ಇದರಿಂದಾಗಿ ರೈತರು ಈ ಎಲ್ಲ ಸೂಕ್ಷ್ಮಾಣು ಜೀವಿಗಳನ್ನು ಪ್ರತ್ಯೇಕವಾಗಿ ಉಪಯೋಗಿಸುವಂತ ಅವಶ್ಯಕತೆ ಇರುವುದಿಲ್ಲ. ಈ ಸಹ್ಯಾದ್ರಿ ತ್ರಿಶೂಲ್ ಯಾವ ರೀತಿ ಕೆಲಸ ನಿರ್ವಹಿಸುತ್ತದೆ ಅಂತ ಹೇಳಿದ್ರೆ, ಇದರಲ್ಲಿರುವ ಸೂಕ್ಷ್ಮ ಜೀವಾಣುಗಳು ಬೇರಿನ ವಲಯದಲ್ಲಿ ನೆಲೆಗೊಂಡು ಗಿಡಗಳ ಬೆಳವಣಿಗೆಯ ಜೊತೆಗೆ ಮಣ್ಣಿನ ಮೂಲಕ ರೋಗಗಳನ್ನು ಹರಡುವ ಶಿಲೀಂಧ್ರ ಮತ್ತು ದುಂಡಾಣುಗಳ ನಿರ್ವಹಣೆ ಮಾಡುವಲ್ಲಿ ಅತಿ ಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಈ ಸಹ್ಯಾದ್ರಿ ತ್ರಿಶೂಲ್ನ ಪ್ರಯೋಜನಗಳು ಏನೆಂದು ತಿಳಿಯೋಣ. ಏನೆಂದರೆ ಬೇಗ ಬೀಜ ಮೊಳಕೆಯೊಡೆಯುವಿಕೆ ಮತ್ತು ಅದರ ಪ್ರಮಾಣದಲ್ಲಿ ಹೆಚ್ಚು ಕಂಡುಬರುತ್ತದೆ. ಸತ್ವಯುತ ಅಥವಾ ಶಕ್ತಿಯುತ ಮೊಳಕೆ ಒಡೆದ ಸಸಿಗಳ ಪ್ರಮಾಣ ಹೆಚ್ಚಾಗುತ್ತದೆ. 25%-30% ಸಾರಜನಕ ಮತ್ತು ರಂಜಕ ರಸಗೊಬ್ಬರದ ಅಗತ್ಯತೆ ಕಡಿಮೆಯಾಗುತ್ತದೆ. ತರಕಾರಿ ಬೆಳೆಯ ಇಳುವರಿಯಲ್ಲಿ 5%-15% ಪ್ರಮಾಣ ಹೆಚ್ಚಳವಾಗಿ ನಿರೀಕ್ಷಿಸಬಹುದು. ಎಲ್ಲ ಬೆಳೆಗಳಲ್ಲಿ ಬೇರಿನ ರಚನೆ, ಕಾಂಡದ ಉತ್ಕೃಷ್ಟತೆ, ಎಲೆಗಳ ಆಕಾರದಲ್ಲಿ ಚೆನ್ನಾಗಿಯಾಗಿ ಬೆಳೆಯು ಉತ್ಪಾದಕತೆಗೆ ಪೂರಕವಾಗಿರುತ್ತದೆ. ಹಾಗಾದರೆ ಈ ಸಹ್ಯಾದ್ರಿ ತ್ರಿಶೂಲನ್ನ ನಾವು ಯಾವ ರೀತಿ ಬಳಸಬಹುದು? ಸಹ್ಯಾದ್ರಿ ತ್ರಿಶೂಲನ್ನ ರೈತರು ಅತಿ ಸುಲಭವಾಗಿ ಅಂದರೆ ನೀರಿನ ಮೂಲಕ, ಕೊಟ್ಟಿಗೆ ಗೊಬ್ಬರ, ತೆಂಗಿನ ನಾರಿನ ಗೊಬ್ಬರದ ಮೂಲಕ ಅಂದರೆ ನರ್ಸರಿ ಗಿಡಗಳಿಗೆ ಅಥವಾ ನೇರವಾಗಿ ಗಿಡಗಳಿಗೆ ಕೊಡಬಹುದು. ಬೀಜೋಪಚಾರ ಮಾಡುವ ವಿಧಾನ ಹೇಗಂತ ಹೇಳಿದ್ರೆ, 200 ಗ್ರಾಂ ಬೀಜವನ್ನು ಉಪಚರಿಸಲು 20 ಗ್ರಾಂ ಸಹ್ಯಾದ್ರಿ ತ್ರಿಶೂಲ್ ಸೂಕ್ಷ್ಮ ಜೀವಾಣು ಸಮೂಹವನ್ನು 30 ಮಿಲಿಲೀಟರ್ ಅನ್ನದ ಗಂಜಿ ಅಥವಾ ಬೆಲ್ಲದ ಪಾಕದಲ್ಲಿ ಬೆರೆಸಿ ಬೀಜಗಳೊಡನೆ ಚೆನ್ನಾಗಿ ಮಿಶ್ರಣ ಮಾಡಿ 1/2 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಅದೇ ದಿನ ಅಂದರೆ 24 ಗಂಟೆಗಳೊಳಗೆ ಬಿತ್ತನೆ ಮಾಡಬೇಕು. ನಂತರ ಈ ಸಹ್ಯಾದ್ರಿ ತ್ರಿಶೂಲನ್ನು ಕೊಟ್ಟಿಗೆ ಗೊಬ್ಬರದ ಮೂಲಕ ಕೊಡೋದಾದರೆ 5 ಕೆಜಿ ಸಹ್ಯಾದ್ರಿ ತ್ರಿಶೂಲ್ ಸೂಕ್ಷ್ಮ ಜೀವಾಣು ಸಮೂಹವನ್ನು 500 ಕೆಜಿ ಕೊಟ್ಟಿಗೆ ಗೊಬ್ಬರದೊಡನೆ ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ 12-15 ದಿನಗಳ ಕಾಲ ಬಿಟ್ಟು ನಂತರ ಬೆಳೆಗಳಿಗೆ ಉಪಯೋಗಿಸುವುದು. ಸಾಮಾನ್ಯವಾಗಿ ಬೆಳೆಗಳಿಗೆ ಬುಡ ಮಾಡುವಾಗ ಅಥವಾ ಪೋಷಕಾಂಶಗಳನ್ನು ನೀಡುವಾಗ ಇದನ್ನು ನಾವು ಉಪಯೋಗಿಸಬಹುದು. ಅದೇ ರೀತಿ ಸಹ್ಯಾದ್ರಿ ತ್ರಿಶೂಲನ್ನು ಬೆಳೆಗಳಿಗೆ ನೇರವಾಗಿ ಉಪಯೋಗಿಸುವ ವಿಧಾನ ಹೇಗಂತ ಹೇಳಿದ್ರೆ, 4 ಕೆಜಿ ಸಹ್ಯಾದ್ರಿ ತ್ರಿಶೂಲ್ ಸೂಕ್ಷ್ಮ ಜೀವಾಣು ಸಮೂಹ ಮತ್ತು 1 ಕೆಜಿ ಬೆಲ್ಲವನ್ನು 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ 24-48 ಗಂಟೆಗಳ ನಂತರ ವಿವಿಧ ಬೆಳೆಗಳ ಬುಡಕ್ಕೆ ನೇರವಾಗಿ ಸುರಿಯುವಂಥದ್ದು. ಕಾಳು ಮೆಣಸಿಗೆ ಸಾಮಾನ್ಯವಾಗಿ 3-4 ಲೀಟರ್, ಅಡಿಕೆ ಮತ್ತು ತೆಂಗು ಮರಗಳಿಗೆ 5-6 ಲೀಟರ್, ಮಲ್ಲಿಗೆ ಗಿಡಗಳಿಗೆ 3-4 ಲೀಟರ್ನಂತೆ ಹಾಗೂ ಇತರ ಎಲ್ಲ ತರಕಾರಿ ಬೆಳೆಗಳಿಗೂ ಕೂಡ ನಾವು ಇದನ್ನು ಉಪಯೋಗಿಸಬಹುದು. ಇದು ಚೆನ್ನಾಗಿ ಶೋಧಿಸಿದ ನಂತರ ಇದನ್ನು ನಾವು ಹನಿ ನೀರಾವರಿಯ ಮೂಲಕ ಕೂಡ ಕೊಡಬಹುದು. ಸಹ್ಯಾದ್ರಿ ತ್ರಿಶೂಲನ್ನು ನಾವು ತೆಂಗಿನ ನಾರಿನಲ್ಲಿ ಬಳಸುವುದಾದರೆ 1 ಟನ್ ತೆಂಗಿನ ನಾರಿನ ಗೊಬ್ಬರವನ್ನು ಪೌಷ್ಟೀಕರಿಸಲು 1 ಕೆಜಿ ಸಹ್ಯಾದ್ರಿ ತ್ರಿಶೂಲ್ ಸಾಕಾಗುತ್ತದೆ. ಈ ಸಮೂಹವನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿ 1 ಟನ್ ತೆಂಗಿನ ನಾರಿನ ಗೊಬ್ಬರದೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಬಳಸಬಹುದು. ಇದರ ಪರಿಣಾಮದಿಂದ ಬೆಳೆಯಲ್ಲಿ ಕಂಡುಬರುವಂಥ ಕೆಲವೊಂದು ಉತ್ತಮ ಪರಿಣಾಮಗಳು ಏನಂತ ಹೇಳಿದ್ರೆ, ವೀಳ್ಯದೆಲೆಯಲ್ಲಿ ಗುಣಮಟ್ಟದ ಎಲೆಯ ಜೊತೆ ಒಟ್ಟು ಎಲೆಯ ಸಂಖ್ಯೆ ಅಧಿಕಗೊಳ್ಳುತ್ತದೆ. ಅಡಿಕೆಯಲ್ಲಾದರೆ ರಸಗೊಬ್ಬರದ ಉಪಯೋಗ ಸಾಮರ್ಥ್ಯ ಹೆಚ್ಚುತ್ತದೆ. ಮಣ್ಣಿನಲ್ಲಿರುವ ಪ್ರಯೋಜನಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯಲ್ಲಿ ಅಭಿವೃದ್ಧಿ ಹೊಂದಿ ಮರಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತದೆ. ತೆಂಗಿನಲ್ಲಿ ಮುಖ್ಯ ರೋಗವಾದ ಕಾಂಡ ಸೋರಿಕೆಯನ್ನು ನಾವು ಹತೋಟಿ ಮಾಡಬಹುದು. ಮಾವಿನಲ್ಲಾದರೆ ಉತ್ತಮ ಇಳುವರಿಯನ್ನು ನಾವು ಅಪೇಕ್ಷಿಸಬಹುದು. ಕಾಳು ಮೆಣಸಿನಲ್ಲಿ ಸೊರಗು ರೋಗ ಮತ್ತು ಬೇರುಕೊಳ್ಳೆ ರೋಗದ ಹತೋಟಿಗೆ ಇದು ಬಹಳಷ್ಟು ಪರಿಣಾಮಕಾರಿ. 15-20% ಹೆಚ್ಚಿನ ಇಳುವರಿಯನ್ನು ಇದು ನೀಡುತ್ತದೆ. ಇದು ಜೈವಿಕ ಗೊಬ್ಬರ ಬೇರೆಲ್ಲ ಜೈವಿಕ ಗೊಬ್ಬರಕ್ಕಿಂತ ಯಾವ ರೀತಿ ಇದು ಉತ್ತಮ ಅಂತ ಹೇಳೋದಾದರೆ, ಆಯಾ ಪ್ರಾಂತ್ಯಗಳ ಉಷ್ಣತೆ ಹಾಗೂ ಮಣ್ಣಿನ ರಸಸಾರಕ್ಕೆ ಅನುಗುಣವಾಗಿ ಸೂಕ್ಷ್ಮ ಜೀವಾಣುಗಳ ಬಳಕೆ ಇಲ್ಲವಾದ್ದರಿಂದ ಪ್ರಸ್ತುತ ಬಳಸುವ ಜೈವಿಕ ಗೊಬ್ಬರದ ಸಾಮರ್ಥ್ಯ ಎಲ್ಲ ಪ್ರಾಂತ್ಯಗಳಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಆದರೆ ಈ ಸಹ್ಯಾದ್ರಿ ತ್ರಿಶೂಲು 5 ಡಿಗ್ರಿಯಿಂದ ಹಿಡಿದು 45 ಡಿಗ್ರಿ ಉಷ್ಣತೆಯಲ್ಲಿ ಉತ್ತಮ ಕೆಲಸ ಮಾಡುತ್ತದೆ. ಹಾಗೆಯೇ ಮಣ್ಣಿನಲ್ಲಿರುವ ರಸಸಾರ 5-8.5 ತನ್ನ ಉತ್ತಮ ಸಾಮರ್ಥ್ಯವನ್ನು ತೋರಿಸುವಲ್ಲಿ ಸಮರ್ಥವಾಗಿದೆ. ಆದ್ದರಿಂದ ದೇಶದ ಎಲ್ಲಾ ಭಾಗಗಳಲ್ಲಿಯೂ ಇದನ್ನು ಸಮರ್ಪಕವಾಗಿ ನಾವು ಬಳಸಬಹುದು. ಇವತ್ತಿನ ದಿನ ನಾವು ಅಡಿಕೆ ಬೆಳೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರುತ್ತಿರುವಂತಹ ಕೆಂಪು ಮೂತಿ ಹುಳುವಿನ ಬಾಧೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅಡಿಕೆ ಬೆಳೆ ಕರಾವಳಿ, ಮಲೆನಾಡು ಹಾಗೂ ಬಯಲು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಬೆಳೆಯಲ್ಪಡುವ ಒಂದು ಬೆಳೆಯಾಗಿದ್ದು ರೈತರ ಜೀವನಾಡಿ ಅಂತಾನೆ ಇದನ್ನು ಕರೀತಿದ್ದಾರೆ. ಕೆಲವೊಂದು ಅಂಕಿಅಂಶಗಳ ಪ್ರಕಾರ ಅಡಿಕೆಗೆ ಬೇಡಿಕೆ ಹೆಚ್ಚಾಗಿರುವುದಲ್ಲದೆ ಧಾರಣೆ ಕೂಡ ಏರುಗತಿಯಲ್ಲಿ ನಡೆಯುತ್ತಿದೆ. ಈ ಎಲ್ಲ ಕಾರಣಗಳಿಂದ ಈಗಾಗಲೇ ಭತ್ತದ ಗದ್ದೆಗಳು ಕೂಡ ವೇಗವಾಗಿ ಅಡಿಕೆ ತೋಟಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಅಡಿಕೆಗೆ ಮಾರುಕಟ್ಟೆಯಲ್ಲಿ ಸದ್ಯ ಚಿನ್ನದ ಬೆಲೆ ಇದ್ರೂ ಸಹ ಉತ್ಪಾದನೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ. ಈ ಅಡಿಕೆ ಉತ್ಪಾದನೆ ಕುಸಿತಕ್ಕೆ ಹಲವಾರು ಕಾರಣಗಳಿದ್ದು ಅವುಗಳಲ್ಲಿ ಕೀಟ ಮತ್ತು ರೋಗಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈಗಾಗಲೇ ಕೊಳೆ ರೋಗ ಅಥವಾ ಬೇರು ಹುಳಗಳಂತಹ ಗಂಭೀರ ಸಮಸ್ಯೆಗಳು ಇರುವಾಗಲೇ ಇನ್ನೊಂದು ಕೀಟ ಅಡಿಕೆಯನ್ನು ಹೊಸದಾಗಿ ಕಾಡುತ್ತಿದೆ. ಅದು ಯಾವುದಂತ ಹೇಳಿದ್ರೆ ಕೆಂಪು ಮೂತಿ ಹುಳು. ಈ ಕೆಂಪು ಮೂತಿ ಹುಳು ಸಾಮಾನ್ಯವಾಗಿ ನಾವು ತಿಳಿದಿರುವಂತೆ ತೆಂಗಿನ ಮರಗಳಲ್ಲಿ ಬಹಳಷ್ಟು ಬಾಧೆಯನ್ನ ಉಂಟು ಮಾಡಿ ಫಲವತ್ತತೆಯನ್ನ ಹಾನಿ ಮಾಡುತ್ತದೆ. ಅದೇ ರೀತಿ ಈಗ ಈ ಕೆಂಪು ಹುಳ ಅಡಿಕೆಯಲ್ಲೂ ಕೂಡ ಹಾನಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಈ ಕೀಟದ ವೈಜ್ಞಾನಿಕ ಹೆಸರು ರಿಂಕೋಫೋರಸ್ ಫೆರುಜಿನೇಸಿಸ್ ಅಂತ ಕರಿತೀವಿ. ಪ್ರೌಢ ಕೀಟವು ಕೆಂಪು ಬಣ್ಣವನ್ನು ಹೊಂದಿದ್ದು ಸುಮಾರು 30 ಮಿಲಿಮೀಟರ್ನಷ್ಟು ಉದ್ದವಿದ್ದು ಬೆನ್ನಿನ ಮೇಲೆ ಚುಕ್ಕೆಗಳಿರುತ್ತವೆ. ಈ ಕೀಟದ ಮೂತಿಯು ಮುಂಭಾಗದಲ್ಲಿ ಸೊಬ್ಬಪ್ಪ ಬಾಗಿದಂತಾಗಿರುತ್ತದೆ. ಈ ಕೀಟದ ಮರಿಹುಳುವಿನ ಹಂತವೇ ಹಾನಿಯನ್ನು ಉಂಟು ಮಾಡುವುದು ಅತಿ ಹೆಚ್ಚು. ಕೀಟದ ಹಾನಿಯ ಲಕ್ಷಣಗಳು ಯಾವ್ಯಾವ ರೀತಿ ಅಂತ ಹೇಳಿದ್ರೆ, ಮರಿಹುಳುಗಳು ಕಾಂಡವನ್ನು ಕೊರೆದು ಒಳಗಿರುವ ಮೃದು ಭಾಗದ ತಿರುಳನ್ನು ತಿಂದು ಹಾನಿಯನ್ನುಂಟು ಮಾಡುತ್ತದೆ. ಈ ಕೀಟದ ಬಾಧೆಗೆ ತುತ್ತಾದ ಮರಗಳಲ್ಲಿ ಕಾಂಡದ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳನ್ನ ನಾವು ಕಾಣಬಹುದು. ಈ ರಂಧ್ರಗಳಿಂದ ಕ್ರಮೇಣವಾಗಿ ಕಂದು ಬಣ್ಣದ ಅಂಟು ದ್ರವ ಸೋರುತ್ತದೆ. ಈ ಕೀಟವು ಗಿಡದ ಒಳಗಡೆಯೇ ತನ್ನ ಎಲ್ಲಾ ಬೆಳವಣಿಗೆಯ ಹಂತಗಳನ್ನು ಮುಗಿಸುವುದರಿಂದ ಈ ಕೀಟದ ಬಾಧೆಗೊಳಗಾದ ಮರಗಳನ್ನು ನಾವು ಗುರುತಿಸುವುದು ಕಷ್ಟ. ಹಲವಾರು ಸಂದರ್ಭಗಳಲ್ಲಿ ಲಕ್ಷಣಗಳು ಗೋಚರಿಸದೇ ಇರುವುದರಿಂದ ಮರವು ಬಿದ್ದು ಹೋಗುತ್ತದೆ. ಇಂತಹ ಮರಗಳನ್ನು ಸೀಳಿ ನೋಡಿದಾಗ ಮರಿಹುಳುಗಳು, ಜಗಿಯಲ್ಪಟ್ಟ ನಾರು ಮತ್ತು ವಿವಿಧ ಹಂತದ ಕೆಂಪು ಮೂತಿ ಹುಳುಗಳು ಕಂಡುಬರುತ್ತವೆ. ಈ ಹುಳವನ್ನು ನಾವು ಒಂದು ರೀತಿಯಲ್ಲಿ ಹತೋಟಿ ಮಾಡುವುದು ಬಹಳಷ್ಟು ಕಷ್ಟವಾಗಿರೋದ್ರಿಂದ ಸಮಗ್ರ ಹತೋಟಿ ಕ್ರಮಗಳನ್ನು ಉಪಯೋಗಿಸುವುದು ಉತ್ತಮ. ಈ ಹುಳುವಿನ ಬಾಧೆ ಅಡಿಕೆಗಳಲ್ಲಿ ಹೊಸದಾಗಿ ಕಾಣಿಸಿಕೊಂಡುವುದರಿಂದ ತೆಂಗಿನ ಬೆಳೆಯಲ್ಲಿ ಶಿಫಾರಸು ಮಾಡುವಂತಹ ನಿರ್ವಹಣಾ ಕ್ರಮಗಳನ್ನೇ ನಾವು ಅನುಸರಿಸುವುದು ಉತ್ತಮವಾಗಿದೆ. ತೋಟದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಮರಗಳಿಗೆ ಯಾವುದೇ ರೀತಿಯಾದಂತಹ ಗಾಯಗಳು ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಕೆಂಪು ಮೂತಿ ಹುಳುವಿನ ಬಾಧೆಗೊಳಾದ ಮರಗಳನ್ನು ಕತ್ತರಿಸಿ ಸುಟ್ಟು ಹಾಕಬೇಕು. ಇದರಿಂದ ಕೀಟದ ಬಾಧೆ ಹೆಚ್ಚಿನ ಸಂಖ್ಯೆಯಲ್ಲಿ ಹರಡುವುದನ್ನು ನಾವು ತಪ್ಪಿಸಬಹುದು. ಕಾಂಡದ ಮೇಲೆ ಕೀಟ ಅಥವಾ ಇನ್ನಿತರ ಬಾಧೆಯಿಂದ ಉಂಟಾದ ರಂಧ್ರ ಅಥವಾ ಗಾಯಗಳಿಗೆ 5 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ 20 EC ಕೀಟನಾಶಕವನ್ನು ಹಾಕಿ ಮಣ್ಣು ಮಿಶ್ರಣದಿಂದ ಮುಚ್ಚುವುದರಿಂದ ಕೀಟಗಳು ಮೊಟ್ಟೆ ಇಡುವುದನ್ನು ನಾವು ತಡೆಗಟ್ಟಬಹುದು. ಪ್ರತಿ ಹೆಕ್ಟೇರ್ಗೆ ಒಂದರಂತೆ ಮೋಹಕ ಬಲೆಗಳನ್ನು ಅಳವಡಿಸುವುದರಿಂದ ಈ ಕೀಟದ ಪ್ರೌಢ ದುಂಬಿಗಳನ್ನು ಹಿಡಿದು ನಾಶಪಡಿಸಬಹುದು. ಈ ಕ್ರಮವನ್ನು ಸಾಮೂಹಿಕವಾಗಿ ಕೀಟಬಾಧಿತ ಎಲ್ಲ ಅಡಿಕೆ ಮತ್ತು ತೆಂಗು ಬೆಳೆಗಾರರು ಅನುಸರಿಸಿದರೆ ಯಶಸ್ವಿಯಾಗುತ್ತದೆ. ಅದೇ ರೀತಿ ಇಮಿಡಾಕ್ಲೋಪ್ರಿಡ್ 17.8 SL ಅನ್ನು 1.2 ಮಿಲಿಲೀಟರ್ ಅಂತೆ ಅಥವಾ 5 ಮಿಲಿಲೀಟರ್ ಸ್ಪೈನೋಸೈಡ್ 45 SC ಅಥವಾ 2.5 ಮಿಲಿಲೀಟರ್ ಇಂಡಾಕ್ಸಿಕಾರ್ಬ್ 14.5 EC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಾಧೆಗೊಳಗಾದ ಕಾಂಡಕ್ಕೆ ಸೇರಿಸುವುದರಿಂದ ಕೀಟವನ್ನು ಹತೋಟಿಯಲ್ಲಿಡಬಹುದು. ಅದೇ ರೀತಿ ನಾವು ಗಮನಿಸಬೇಕಾದ ಕೆಲವೊಂದು ಅಂಶಗಳು ಏನಂತ ಹೇಳಿದ್ರೆ, ಅಡಿಕೆ ಮತ್ತು ತೆಂಗಿನ ಮರಗಳಿಗೆ ಮೋಹಕ ಬಲೆಗಳನ್ನು ಕಟ್ಟುವಾಗ ಅದನ್ನು ನಾವು ಮರಕ್ಕೆ ಕಟ್ಟಬಾರದು, ಆದಷ್ಟು ಸುತ್ತಲೂ ಇರುವಂತಹ ಕಟ್ಟಿಗೆ ಅಥವಾ ಕಂಬಗಳಿಗೆ ಕಟ್ಟಬೇಕು. ತೆಂಗು ಅಥವಾ ಅಡಿಕೆಯ ಶಿರ ಭಾಗವನ್ನ ನಾವು ಆಗಾಗ್ಗೆ ಸ್ವಚ್ಛಗೊಳಿಸದೇ ಇರಬೇಕಾಗುತ್ತದೆ. ಇವತ್ತಿನ ದಿವಸ ನಾವು ಶಂಕದ ಹುಳು ಅದೇ ರೀತಿ ಬಸವನ ಹುಳುವಿನ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈ ಶಂಕದ ಹುಳು ಮೂಲತಃ ಆಫ್ರಿಕಾ ದೇಶದಾಗಿದ್ದು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಕಾಣಿಸ್ಕೊಂಡಿದೆ. ಭಾರತದಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಬಿಹಾರ, ಒರಿಸ್ಸಾ, ಕೇರಳ, ತಮಿಳುನಾಡು, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮುಖ್ಯವಾಗಿ ಕಂಡುಬರುತ್ತವೆ. ಇವುಗಳು ಪ್ರಾಣಿ ಪ್ರಪಂಚದ ಕೀಟಗಳ ನಂತರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡು ಬರುವಂತ ಹುಳುಗಳಾಗಿದ್ದು ಮಣ್ಣು ಮತ್ತು ನೀರಿನಲ್ಲಿ ಎರಡು ಕಡೆ ವಾಸವಾಗಿರುತ್ತವೆ. ಇವತ್ತಿನ ದಿವಸ ನಾವು ಮಣ್ಣಿನಲ್ಲಿ ಬರುವಂತ ಈ ಶಂಕದ ಹುಳುವನ್ನ ಯಾವ ರೀತಿ ಹತೋಟಿ ಮಾಡುವನ ಅಂತ ತಿಳಿದುಕೊಳ್ಳೋಣ. ಈ ಶಂಕದ ಹುಳುಗಳು ತರಕಾರಿ, ನೆಡುತೋಪು ಬೆಳೆಗಳು, ಅರಣ್ಯ ಬೆಳೆಗಳು, ಅದೇ ರೀತಿ ಹೊಲದ ಬೆಳೆಗಳನ್ನು ಕೂಡ ತಿಂದು ನಾಶ ಮಾಡುತ್ತವೆ. ಇವುಗಳು ಬೆಳವಣಿಗೆ ಬೇಕಾಗುವಂತ ಒಂದು ಪ್ರಮುಖವಾದ ಅಂಶಗಳು ಯಾವುಗಳು ಅಂತ ಹೇಳಿದ್ರೆ, ಈ ಹುಳುಗಳ ಬಾಧೆಯು ಸುಣ್ಣದ ಪ್ರಮಾಣ ಹೆಚ್ಚಿರುವ ಅಥವಾ ಆಲ್ಕಲೈನ್ ಅಥವಾ ಕ್ಷಾರೀಯ ಮಣ್ಣು ಇರುವಂತ ರಸಸಾರ ಇರುವಂತ ಜಾಗಗಳಲ್ಲಿ ಕಂಡು ಬರುತ್ತವೆ. ಈ ಹುಳುಗಳು 4-32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದವರೆಗೂ ತಡೆದುಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಎಲ್ಲಾದರೂ ಈ ವ್ಯತ್ಯಾಸವಾದಲ್ಲಿ ಇವುಗಳು ಸುಪ್ತಾವಸ್ಥೆಗೆ ಹೋಗುತ್ತವೆ. ಮಳೆಗಾಲದಲ್ಲಿ ಹಾಗೂ ಮಳೆ ಹೆಚ್ಚಾಗುವಂತಹ ಪ್ರದೇಶಗಳಲ್ಲಿ, ಅಂದರೆ 1400 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆಯಾಗುವ ಪ್ರದೇಶಗಳಲ್ಲಿ ಈ ಹುಳುಗಳ ಬಾಧೆ ಹೆಚ್ಚಾಗಿ ಕಂಡುಬರುತ್ತದೆ. ಮತ್ತು ಹೆಚ್ಚು ತಂಪು ವಾತಾವರಣ ಇರುವ ತೋಪುಗಳಲ್ಲಿ ಮಳೆಗಾಲದ ನಂತರವೂ ಕೂಡ ಈ ಹುಳದ ಬಾಧೆಯನ್ನು ನಾವು ನೋಡಬಹುದು. ಇವುಗಳ ಜೀವನ ಚಕ್ರ ಯಾವ ರೀತಿ ಇರುತ್ತದೆ ಅಂತ ಹೇಳಿದ್ರೆ, ಈ ಮೊಟ್ಟೆಯಿಂದ ಹೊರಬರುವಂಥ ಮರಿ ಹುಳುಗಳು ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಹೊಂದಲು ಸುಮಾರು 1 ವರ್ಷ ಬೇಕಾಗುತ್ತದೆ. ಪ್ರತಿ ಬೆಳೆದ ಹುಳುವಿನಲ್ಲಿ ಗಂಡು ಮತ್ತು ಹೆಣ್ಣು ಅಂಗಾಂಶಗಳಿದ್ದು ಒಂದೇ ಗಾತ್ರದ ಹುಳುವಿನೊಂದಿಗೆ ಸಂತಾನೋತ್ಪತ್ತಿ ಕ್ರಿಯೆ ನಡೆದು ವೀರ್ಯಾಣುಗಳ ಹಂಚಿಕೆ ಆಗುವುದರಿಂದ ಇವುಗಳು ಎಲ್ಲಾ ಹುಳುಗಳು ಮೊಟ್ಟೆಯನ್ನ ಇಡುತ್ತವೆ. 1-4 ವಾರದ ಅವಧಿಯಲ್ಲಿ ಪ್ರತಿ ಹುಳವು ಸುಮಾರು 100-500 ಮೊಟ್ಟೆಗಳನ್ನ ಇಡುತ್ತದೆ. ಮಣ್ಣಿನಲ್ಲಿ 3-5 ಸೆಂಟಿಮೀಟರ್ ಆಳದಲ್ಲಿ ಮೊಟ್ಟೆಗಳನ್ನ ಗುಂಪು ಗುಂಪಾಗಿ ಮ್ಯೂಕಸ್ ದ್ರವವನ್ನು ಮೊಟ್ಟೆಗಳ ಮೇಲೆ ಮುಚ್ಚಿ ಕಾಪಾಡುತ್ತವೆ. 7-17 ದಿನಗಳ ಕಾವಿನ ನಂತರ ಮೊಟ್ಟೆಯಿಂದ ಹೊರಬರಂದ ಪ್ರತಿ ಹುಳವು ತಾನು ಬದುಕುವ ಸುಮಾರು 3-4 ವರ್ಷದ ಅವಧಿಯಲ್ಲಿ 1,000-1,500 ಮೊಟ್ಟೆಗಳನ್ನು ಇಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಹೀಗೆ ಇಟ್ಟ ಮೊಟ್ಟೆಗಳಲ್ಲಿ 90%ಕ್ಕಿಂತ ಹೆಚ್ಚು ಮೊಟ್ಟೆಗಳು ನಿಸರ್ಗದಲ್ಲಿ ಉಳಿದು ಮರಿಗಳಾಗಿ ನಂತರ 1 ವರ್ಷದಲ್ಲಿ ಅವು ಬೆಳವಣಿಗೆ ಹೊಂದಿ ಪುನಃ ತನ್ನ ಸಂತಾನವನ್ನ ಮುಂದುವರಿಸುತ್ತವೆ. ಈ ಶಂಕ ಹುಳುವಿನ ಚಟುವಟಿಕೆ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿರುತ್ತದೆ. ಹಗಲಿನ ವೇಳೆಯಲ್ಲಿ ಎಲ್ಲ ಎಲೆ ಹಾಗೂ ಕಲ್ಲುಗಳ ಕೆಳಗೆ ಅವಿತುಕೊಳ್ಳುವಂತ ಈ ಹುಳುಗಳು ರಾತ್ರಿ ವೇಳೆ ಪ್ರೌಢಾವಸ್ಥೆಯ ಹುಳುಗಳು ಹೊರಬಂದು ಹಣ್ಣು ಮತ್ತು ತರಕಾರಿ ತಿಂದು ಹಾನಿ ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ನಾವು ನಿಶಾಚರಿಗಳು ಕೂಡ ಅಂತ ಕೂಡ ಕರಿತೀವಿ. ಕೆಲವೊಮ್ಮೆ ತುಂತರು ಮಳೆ ಅಥವಾ ಮಂದ ಸೂರ್ಯನ ಪ್ರಕಾಶದಲ್ಲಿ ಹಗಲಿನ ವೇಳೆಯಲ್ಲೂ ಕೂಡ ಇವುಗಳ ಬಾಧೆಯನ್ನು ನಾವು ಕಾಣಬಹುದು. ಈ ಶಂಕ ಹುಳುಗಳು ಸಾಮಾನ್ಯವಾಗಿ ತರಕಾರಿ ಬೆಳೆಗಳಾದ ಎಲೆಕೋಸು, ಬದನೆ, ಹೂಕೋಸು, ಈರುಳ್ಳಿ, ಸೌತೆ, ಹೀರೆ, ನುಗ್ಗೆ, ಮೆಣಸಿನಕಾಯಿ ಇತ್ಯಾದಿ ಬೆಳೆಗಳು, ಅದೇ ರೀತಿ ಹಣ್ಣು ಬೆಳೆಗಳಾದ ಬಾಳೆ, ಹಲಸು, ಪೇರಲ, ಚಿಕ್ಕು, ಪ್ಲಾಂಟೇಷನ್ ಬೆಳೆಗಳಾದ ಕಾಫಿ, ಟೀ, ಅಡಿಕೆ, ವೀಳ್ಯದೆಲೆ, ಮೆಣಸು, ಅರಿಶಿನ ಇತ್ಯಾದಿ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಇದರ ಒಂದು ಸಮಗ್ರ ನಿರ್ವಹಣೆಯನ್ನು ನಾವು ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ. ಇದರಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ಮುಖ್ಯವಾಗಿ ಯಾಂತ್ರಿಕ ವಿಧಾನದಲ್ಲಿ ಈ ಹುಳದ ಹಾನಿಯು ಪ್ರಾರಂಭವಾದ ಹಂತದಲ್ಲಿ ಹುಳುಗಳನ್ನು ಆಯ್ದು ಗುಂಡಿಯಲ್ಲಿ ಹಾಕಿ ಸುಣ್ಣ ಸಿಂಪಡಿಸುವುದರಿಂದ ಇವುಗಳನ್ನು ನಾಶಪಡಿಸಬಹುದು. ಹಣ್ಣಾದ ಪಪ್ಪಾಯ ತುಣುಕುಗಳನ್ನು ಹೊಲದ ಬದುವಿನಲ್ಲಿ ಅಲ್ಲಲ್ಲಿ ಹಾಕಿದಾಗ ಹುಳುಗಳು ಆಕರ್ಷಣೆಗೊಳ್ಳುತ್ತವೆ. ಈ ಆಕರ್ಷಿತಗೊಂಡ ಹುಳುಗಳನ್ನು ಸಂಗ್ರಹಿಸಿ ಮೇಲೆ ಹೇಳಿದ ಹಾಗೆ ನಾವು ಅಂದರೆ ಸುಣ್ಣ ಸಿಂಪಡಿಸುವ ಮೂಲಕ ನಾಶಪಡಿಸಬಹುದು. ಅದೇ ರೀತಿ ಹಸಿ ಗೋಣಿ ಚೀಲಗಳನ್ನು ಅಥವಾ ಅಡಕೆಯ ಹಾಳೆಗಳನ್ನು ನೆನೆಸಿ ರಾಶಿ ಹಾಕಿದಾಗ ಅದರ ಕೆಳಗೆ ಔತ್ಕೊಳ್ಳಲ್ಲಿ ಬರುವಂಥ ಹುಳುಗಳನ್ನು ಕೂಡ ನಾವು ಸಂಗ್ರಹಿಸಿ ನಾಶ ಮಾಡಬಹುದು. ಎರಡನೇದಾಗಿ ಜೈವಿಕ ಹತೋಟಿ. ಜೈವಿಕ ಹತೋಟಿಯಲ್ಲಿ ನಾವು ಶಂಖ ಹುಳವನ್ನು ಕಡಿಮೆ ಮಾಡಲು ಪರಭಕ್ಷಕ ಏಡಿಗಳನ್ನು ಕೂಡ ನಾವು ಬಿಡಬಹುದು. ಅದೇ ರೀತಿ ಬಾತುಕೋಳಿ ಅಥವಾ ಕೋಳಿಗಳನ್ನು ಕೂಡ ನಾವು ಗದ್ದೆಗಳಲ್ಲಿ ಬಿಡುವುದರಿಂದ ಅದನ್ನು ನಾವು ಈ ಶಂಖದ ಹುಳವನ್ನು ಹತೋಟಿ ಮಾಡಬಹುದು. ರಾಸಾಯನಿಕವಾಗಿ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ಶೇಕಡ 2/5 ಮೆಟಾಲ್ಡಿಹೈಡ್ ರಾಸಾಯನಿಕ ಪೀಡನಾಶಕವನ್ನು ಸಣ್ಣ ಸಣ್ಣ ತುಣುಕುಗಳನ್ನಾಕಿ, 2/5 ಮೆಟಾಲ್ಡಿಹೈಡ್ ರಾಸಾಯನಿಕ ಪೀಡನಾಶಕದ ಸಣ್ಣ ಸಣ್ಣ ತುಣುಕುಗಳನ್ನು ಹೊಲದಲ್ಲಿ ಅಲ್ಲಲ್ಲಿ ಚೆಲ್ಲಿದಾಗ ಹುಳುಗಳು ಆಕರ್ಷಣೆಗೊಂಡು ಕೀಟನಾಶಕಗಳನ್ನು ತಿನ್ನುವುದರಿಂದ ಪರಿಣಾಮಕಾರಿಯಾಗಿ ಇದನ್ನು ಹತೋಟಿ ಮಾಡಬಹುದು. ವಿಷಪಾಷಣವನ್ನು ತಯಾರಿಸುವುದರಿಂದ ಕೂಡ ಇದನ್ನು ನಾವು ಹತೋಟಿ ಮಾಡಬಹುದು. ನಾವು ಇವತ್ತಿನ ದಿವಸ ಅಡಿಕೆ ಬೆಳೆಯಲ್ಲಿ ಹೊಸದಾಗಿ ಕಂಡು ಬಂದಿರುವಂತಹ ಇನ್ನೊಂದು ಕೀಟ ಅಂದರೆ ಅಂಬ್ರೋಸಿಯಾ ಬೀಟಲ್, ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅಡಿಕೆ ನಮ್ಮ ಮಲೆನಾಡು, ಕರಾವಳಿ ಹಾಗೂ ಬಯಲು ಪ್ರದೇಶಗಳಲ್ಲಿ ಅತಿ ಮುಖ್ಯವಾದ ಒಂದು ಬೆಳೆಯಾಗಿದೆ. ಈ ಅಡಿಕೆಗೆ ಬೇಡಿಕೆ ಹೆಚ್ಚಾಗಿರುವುದಲ್ಲದೆ ಧಾರಣೆ ಕೂಡ ಈಗ ಏರುಗತಿಯಲ್ಲಿ ನಡೀತಾ ಇದೆ. ಈ ಕಾರಣಗಳಿಂದ ಈಗಾಗಲೇ ನಮ್ಮ ಜಿಲ್ಲೆಗಳಲ್ಲಿರುವಂತಹ ಭತ್ತದ ಗದ್ದೆಗಳು ವೇಗವಾಗಿ ಅಡಿಕೆ ತೋಟಗಳಾಗಿ ಪರಿವರ್ತನೆಗೊಳ್ತಾ ಇದೆ. ಅಡಿಕೆಗೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇದ್ದರೂ ಕೂಡ ಉತ್ಪಾದನೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಈ ಅಡಿಕೆ ಉತ್ಪಾದನೆ ಕುಸಿತಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅವುಗಳಲ್ಲಿ ಕೀಟ ಮತ್ತು ರೋಗಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈಗಾಗಲೇ ಹಲವಾರು ಕೀಟ ಮತ್ತು ರೋಗಗಳಿಂದ ಇಳುವರಿ ಕುಂಠಿತವಾಗುತ್ತಿರುವಾಗಲೇ ಇತ್ತೀಚಿನ ದಿನಗಳಲ್ಲಿ ಅಡಿಕೆಯಲ್ಲಿ ಒಂದು ಹೊಸ ಕೀಟ ನಾವು ಕಂಡುಕೊಂಡಿದ್ದೇವೆ. ಅದು ಯಾವುದಂತ ಹೇಳಿದ್ರೆ ಅಂಬ್ರೋಸಿಯಾ ಬೀಟಲ್ ಅಂತ ನಾವು ಕರಿತೀವಿ, ಅಥವಾ ಅಂಬ್ರೋಸಿಯಾ ದುಂಬಿ ಅಂತ ಕೂಡ ಇದನ್ನ ಕರಿತೀವಿ. ಇವುಗಳು ಕಾಂಡದ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡುವುದರಿಂದ ಸಾಮಾನ್ಯವಾಗಿ ಶಾರ್ಟ್ ಹೋಲ್ ಬೋರರ್ ಅಥವಾ ಪಿನ್ ಹೋಲ್ ಬೋರರ್ ಅಂತ ಕೂಡ ಇವನ್ನ ಕರಿತವೆ. ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಜಿಲ್ಲೆಗಳ ಅಡಿಕೆ ತೋಟಗಳಲ್ಲಿ ಇವು ಕಂಡು ಬರ್ತಾ ಇದೆ. ರೈತರು ಸಾಮಾನ್ಯವಾಗಿ ಇವುಗಳನ್ನು ಗುರುತಿಸುವುದರಲ್ಲಿ ವಿಫಲವಾಗುತ್ತಿದ್ದು ಸರಿಯಾದ ಹತೋಟಿ ಕ್ರಮಗಳನ್ನು ಕೈಗೊಳ್ಳುವುದು ಸಾಧ್ಯವಾಗ್ತಾ ಇಲ್ಲ, ಹಾಗೂ ತಮ್ಮ ತೋಟದಲ್ಲಿರುವಂತಹ ಗಿಡಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕರಾವಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದರ ಹಾವಳಿ ಅಲ್ಲಲ್ಲಿ ಹೆಚ್ಚಾಗುತ್ತದೆ. ಇವುಗಳನ್ನು ಹಾನಿಯ ಪೂರ್ವದಲ್ಲಿ ಗುರುತಿಸಿ ಮುಂದಾಗುವ ಪರಿಣಾಮಗಳನ್ನು ತಡೆಯುವುದು ಉತ್ತಮವಾಗಿದೆ. ಸಾಮಾನ್ಯವಾಗಿ ಈ ಕೀಟಗಳು ಕಾಡು ಜಾತಿಯ ಮರಗಳಲ್ಲಿ ಅಧಿಕವಾಗಿ ಕಂಡುಬರುತ್ತಿದೆ. ಉದಾಹರಣೆಗೆ ಸಾಗುವಾನಿ, ನೀಲಗಿರಿ ಇತ್ಯಾದಿ. ಅದೇ ರೀತಿ ಹಣ್ಣಿನ ಮರಗಳಲ್ಲೂ ಕೂಡ ಕಂಡು ಬರುತ್ತದೆ. ಇದುಗಳು ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿ ಅದರಿಂದ ಇಡೀ ಕಾಂಡಗಳು ಅಥವಾ ರೆಂಬೆಗಳು ಒಣಗಿ ಸಾಯುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಡಕೆಯಲ್ಲೂ ಕೂಡ ಈ ಕೀಟದ ಬಾಧೆ ಕಂಡು ಬರುತ್ತಿದೆ. ಈ ಕೀಟವನ್ನು ನಾವು ಸಾಮಾನ್ಯವಾಗಿ ಯಾವ ರೀತಿ ಪತ್ತೆ ಹಚ್ಚಬಹುದು, ಇದರ ಹಾನಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಪ್ರೌಢ ಕೀಟಗಳು ಈ ಕೀಟದ ಪ್ರೌಢ ದುಂಬಿಗಳು ಏನ್ಮಾಡ್ತಾವೆ ಅಂದರೆ ಕಾಂಡವನ್ನು ಕೊರೆದು ಅದರ ಕಾಂಡದಿಂದ ಒಳ ಸೇರಿ ಅಲ್ಲಿ ಆಂಬ್ರೋಸಿಯಾ ಅನ್ನುವಂಥ ಒಂದು ಶಿಲೀಂಧ್ರವನ್ನು ಬೆಳೀಲಿಕ್ಕೆ ಪ್ರಾರಂಭಿಸುತ್ತವೆ. ಅಂದರೆ ಈ ಶಿಲೀಂಧ್ರಗಳು ಅವುಗಳ ಗಂಟಲಿನ ದ್ರವದಲ್ಲಿದ್ದು ಅದನ್ನು ಅವುಗಳು ಹೊರಗೆ ಹಾಕಿ ಅಲ್ಲಿ ಆ ಶಿಲೀಂಧ್ರ ಬೆಳವಣಿಗೆ ಆಗುವ ರೀತಿ ಮಾಡ್ತವೆ. ಈ ಅದೇ ರೀತಿ ತಮ್ಮ ಮೊಟ್ಟೆಗಳನ್ನು ಕೂಡ ಆ ಜಾಗದಲ್ಲಿ ಇಡ್ತವೆ. ಹೊರಬರುವಂಥ ಮೊಟ್ಟೆಗಳು ಈ ಶಿಲೀಂಧ್ರವನ್ನು, ಅದೇ ರೀತಿ ಶಿಲೀಂಧ್ರದ ಬೆಳವಣಿಗೆಯಿಂದಾಗಿರುವ ಕೊಳತೆ ಇರುವಂಥ ಭಾಗಗಳನ್ನು ಕೂಡ ತಿಂದು ಬದುಕ್ತವೆ. ಅದೇ ರೀತಿ ಈ ಕೀಟದ ಹಾನಿಯಿಂದಾಗಿ ಕಾಂಡದಿಂದ ಅಂಟು ಪದಾರ್ಥ ಕೂಡ ಹೊರಸೂಸಲಿಕ್ಕೆ ಪ್ರಾರಂಭವಾಗುತ್ತದೆ. ಹೀಗೆ ಹೊರಸೂಸುತ್ತಿರುವಂಥ ಅಂಟು ಪದಾರ್ಥವನ್ನು ಅಥವಾ ರಸವನ್ನು ನಾವು ಸ್ವಚ್ಛ ಮಾಡಿ ನೋಡಿದಾಗ ನಮಗೆ ಹಾನಿಯ ಲಕ್ಷಣಗಳು ಅಂದರೆ ಚಿಕ್ಕ ಚಿಕ್ಕ ರಂಧ್ರಗಳು ಕಾಂಡದ ಮಧ್ಯಭಾಗದಲ್ಲಾಗಿರ್ಬೋದು ಅಥವಾ ಗಂಟುಗಳಲ್ಲಿ ಕಂಡು ಬರುತ್ತವೆ. ಇದರೊಂದಿಗೆ ತೋಟದಲ್ಲಿ ಸಾರಜನಕದ ಪ್ರಮಾಣ ಅಧಿಕವಾಗಿದ್ದರೆ ಗಂಟುಗಳ ಭಾಗದಲ್ಲಿ ಸೀಳಿದ ರೀತಿ ಕೂಡ ನಮಗೆ ಕಂಡು ಬರುತ್ತದೆ. ಈ ಲಕ್ಷಣಗಳು ಚಿಕ್ಕ ಚಿಕ್ಕ ಮರಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಅದೇ ರೀತಿ ಬೆಳೆದು ನಿಂತ ತೋಟಗಳಲ್ಲಿ ಅಥವಾ ಹಳೆಯ ತೋಟಗಳಲ್ಲಿ ಮರದ ಗಂಟುಗಳಲ್ಲಿ ನಾವು ಈ ರಂಧ್ರಗಳನ್ನು ಕಾಣಬಹುದು. ಗಿಡಗಳಲ್ಲಿ ಯಾವ ರೀತಿಯ ಲಕ್ಷಣಗಳು ಕಾಣಬಹುದು ಅಂತ ಹೇಳಿದ್ರೆ, ಗರಿಗಳು ಕ್ರಮೇಣವಾಗಿ ಹಳದಿಯಾಗಿ ಅದರಿಂದ ಗರಿಗಳು ಒಣಗಲಿ ಪ್ರಾರಂಭವಾಗುತ್ತವೆ. ಹಾನಿಯ ಪ್ರಮಾಣ ತೀವ್ರವಾಗಿದ್ದಲ್ಲಿ ಮರದ ತಲೆಭಾಗ ಅಥವಾ ಚೆಂಡು ಕಳಚಿ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇದನ್ನು ನಾವು ಯಾವ ರೀತಿ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಪೋಷಕಾಂಶಗಳನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗುತ್ತದೆ. ಈಗಾಗಲೇ ತೀವ್ರವಾಗಿ ಹಾನಿಯಾದ ಗಿಡಗಳನ್ನು ತೋಟದಿಂದ ತೆಗೆದು ನಾಶ ಮಾಡಬೇಕು ಅಥವಾ ಸುಟ್ಟು ಹಾಕಬೇಕು. ಈ ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೀಟದ ಸಂತತಿ ಅಧಿಕವಾಗಿ ತೋಟದಲ್ಲಿರುವ ಇತರೆ ಮರಗಳಿಗೂ ಕೂಡ ಹಾನಿಯನ್ನುಂಟು ಮಾಡುತ್ತದೆ. ಕೀಟನಾಶಕಗಳ ಬಳಕೆಯಿಂದ ಕೂಡ ಇದರ ಹತೋಟಿಯನ್ನು ನಾವು ಮಾಡಬಹುದು. ಸಾಮಾನ್ಯವಾಗಿ ಬೈಫೆಂಥ್ರಿನ್ 10EC ಅನ್ನುವಂಥ ಕೀಟನಾಶಕ ಇದರ ಹತೋಟಿಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕಂಡುಬಂದಿದೆ. ಈ ಕೀಟನಾಶಕವನ್ನು 1 ಲೀಟರ್ ನೀರಿಗೆ 1.5 ಮಿಲಿಲೀಟರ್ನಷ್ಟು ಮಿಶ್ರಣ ಮಾಡಿ ಹಾನಿಯಾದ ಮರಗಳಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗಿಡಗಳಿಗೂ ಕೂಡ ಸಿಂಪರಣೆಯನ್ನು ಮಾಡಬೇಕು. ಅದೇ ರೀತಿ ಇದರಲ್ಲಿ ಬೆಳೆಯುವಂಥ ಒಂದು ಈ ಅಮ್ರೋಸಿಯ ಶಿಲೀಂಧ್ರ ಏನಿರುತ್ತೆ, ಇದರ ಬೆಳವಣಿಗೆಯನ್ನು ಹತೋಟಿ ಮಾಡಲು ಮ್ಯಾಂಕೋಸಿಫ್ ಶಿಲೀಂಧ್ರನಾಶಕವನ್ನು ಮಣ್ಣಿನೊಂದಿಗೆ ಮಿಶ್ರಣ ಮಾಡಿ ರಂಧ್ರಗಳನ್ನು ನಾವು ಮುಚ್ಚಬೇಕಾಗುತ್ತೆ. ಅದೇ ರೀತಿ ಸಾಮಾನ್ಯವಾಗಿ ರೈತರು ತಮ್ಮ ತೋಟಗಳಲ್ಲೂ ಕೂಡ ಒಂದು ಮೆಥಡನ್ನು ಫಾಲೋ ಮಾಡ್ತಿದ್ರೆ, ಅದು ಯಾವುದಂತ ಹೇಳಿದರೆ ಕ್ಲೋರೋಪೈರಿಫಾಸ್ 20EC ಕೀಟನಾಶಕವನ್ನು 1 ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ ತಯಾರಿಸಿ ಈ ದ್ರಾವಣದಲ್ಲಿ ಗೋಣಿಚೀಲಗಳನ್ನು ಅದ್ದಿ ಇಟ್ಟು ಅದು ಹಾನಿಯಾದ ಕಾಂಡಗಳಿಗೆ ಇದನ್ನು ಸುತ್ತಿಡಬೇಕು. ನಂತರ 10 ದಿನಗಳ ನಂತರ ಇನ್ನೊಮ್ಮೆ ಈ ಚೀಲಗಳ ಮೇಲೆ ಇದೇ ದ್ರಾವಣವನ್ನು ತಯಾರಿಸಿ ಸಿಂಪರಣೆ ಮಾಡುವುದರಿಂದ ಈ ಕೀಟದ ಒಂದು ಸಮಗ್ರ ಹತೋಟಿಯನ್ನು ನಾವು ಮಾಡಬಹುದು. ಇವತ್ತಿನ ದಿವಸ ನಾವು ಭತ್ತದ ಗದ್ದೆಗಳಲ್ಲಿ ನಮಗೆ ಬಹಳಷ್ಟು ಹಾನಿಯನ್ನು ಕೊಡುತ್ತಿರುವಂತಹ ಶಂಖದ ಹುಳುಗಳನ್ನು ಯಾವ ರೀತಿ ಹತೋಟಿ ಮಾಡಬಹುದು ಅಂತ ನಾವು ಒಂದು ತಿಳಿದುಕೊಳ್ಳೋಣ. ಈ ಹುಳುಗಳು ಕೂಡ ನಮ್ಮ ತೋಟಗಳಲ್ಲಿ ಬರುವಂತಹ ಶಂಖದ ಹುಳುವಿನ ಹಾಗೆ ಬಾಧೆಗಳನ್ನ ನೀಡುತ್ತವೆ. ಇವುಗಳ ಸಂತತಿ ಬಹಳವಾದಾಗ ಭತ್ತ ಬಹಳಷ್ಟು ಹಾನಿಯನ್ನ ಅನುಭವಿಸಬೇಕಾಗುತ್ತೆ. ಹುಳುಗಳು ಸಾಮಾನ್ಯವಾಗಿ ನೀರಾವರಿ ಕಾಲುವೆಗಳ ಮೂಲಕ, ನೈಸರ್ಗಿಕ ಕಾಲುವೆಗಳ ಮೂಲಕ ಹಾಗೂ ನೆರೆ ಸಮಯದಲ್ಲಿ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತವೆ. ನೀರಿನ ಅಲಭ್ಯತೆ ಇರುವಾಗ, ಅಂದರೆ ನೀರಿನ ಪ್ರಮಾಣ ಕಡಿಮೆ ಇರುವಾಗ ಅಥವಾ ನೀರು ಇಲ್ಲದೇ ಇರುವಾಗ ಇವುಗಳು ಮಣ್ಣು ಅಥವಾ ಕೆಸರಿನಲ್ಲಿ ಸುಪ್ತಾವಸ್ಥೆಗೆ ಹೋಗ್ತವೆ. ಸರಿಸುಮಾರು 6 ತಿಂಗಳುಗಳ ಕಾಲ ಕೂಡ ಇವುಗಳು ಸುಪ್ತಾವಸ್ಥೆಯಲ್ಲೇ ಇರುತ್ತವೆ. ಇವುಗಳ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಭತ್ತದ ಗರಿಗಳನ್ನ ಇವು ಕತ್ತರಿಸಿ ನಾಶ ಮಾಡುತ್ತವೆ. ಅದೇ ರೀತಿ ಇಡೀ ಪೈರನ್ನೇ ಕೂಡ ನಾಶಪಡಿಸುವಂತ ಸಂದರ್ಭ ಅಧಿಕವಾಗಿರುತ್ತದೆ. ನೀರಿಗೆ ನೇರವಾಗಿ ಬಿತ್ತನೆ ಮಾಡಿರುವಂತಹ ಸಮಯದಲ್ಲಿ ಅಥವಾ ಕೈ ನಾಟಿ ಮಾಡಿದ 30 ದಿನಗಳವರೆಗೂ ಕೂಡ ಇವುಗಳ ಹಾನಿ ಅಧಿಕವಾಗಿರುತ್ತದೆ. ಬಲಿತ ಗಿಡಗಳಲ್ಲಿ ಸಾಮಾನ್ಯವಾಗಿ ಇದರ ಹಾನಿ ಅಷ್ಟೊಂದು ಕಂಡುಬರುವುದಿಲ್ಲ. ಇವುಗಳನ್ನ ಹತೋಟಿ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ಬದುಗಳನ್ನ ನಾವು ಮೊಟ್ಟ ಮೊದಲಾಗಿ ಬದುಗಳನ್ನ ನಾವು ಸ್ವಚ್ಛಗೊಳಿಸ್ಕೋಬೇಕು. ಈ ರೀತಿ ಸ್ವಚ್ಛ ಮಾಡುವುದರಿಂದ ಮೊಟ್ಟೆಗಳು ಏನು ಆ ಬದುಗಳಲ್ಲಿ ಇರುತ್ತವೆ ಅವುಗಳನ್ನ ನಾವು ನಾಶಪಡಿಸಬಹುದು. ನಂತರ ಕೈ ನಾಟಿ ಮಾಡಿದ ಮೊದಲ 10 ದಿನಗಳವರೆಗೂ ಹಾಗೂ ಬಿತ್ತನೆ ಮಾಡಿದ 21 ದಿನಗಳವರೆಗೆ ಇದರ ಹಾನಿ ಅಧಿಕವಾಗಿರುವುದರಿಂದ ಜೈವಿಕ ಹತೋಟಿ ಬಹಳಷ್ಟು ಪರಿಣಾಮಕಾರಿಯಾಗಿ ನಮಗೆ ಕಂಡು ಬರುತ್ತದೆ. ಜೈವಿಕ ಹತೋಟಿಯಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಾವು ಪರಭಕ್ಷಕಗಳಾದ ಏಡಿ, ಅದೇ ರೀತಿ ಬಾತುಕೋಳಿ ಅಥವಾ ಸಾಕು ಕೋಳಿಗಳನ್ನ ನಾವು ಗದ್ದೆಗಳಲ್ಲಿ ಬಿಡುವುದರಿಂದ ಇದು ಅವುಗಳು ಅದನ್ನ ಈ ಹುಳಗಳನ್ನು ತಿಂದು ನಾಶ ಮಾಡುತ್ತವೆ. ಅದೇ ರೀತಿ ಅವುಗಳ ಸಂತತಿ ಕಡಿಮೆ ಇದ್ದಾಗ ಕೈಯಿಂದ ಹೆಕ್ಕಿ ತೆಗೆಯುವುದು ಕೂಡ ಒಂದು ಪರಿಣಾಮಕಾರಿಯಾದಂತಹ ಮಾರ್ಗ ಆಗಿದೆ. ಅದೇ ರೀತಿ ಈ ಹುಳಗಳು ನೀರಿನ ಮಟ್ಟ 2 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದಲ್ಲಿ ಇವುಗಳ ಚಲನೆಗೆ ಅಡ್ಡಿಯಾಗುವುದರಿಂದ ನೀರಿನ ಮಟ್ಟವನ್ನು ನಾವು ನಿಯಂತ್ರಿಸುವುದು ಕೂಡ ಒಂದು ಪರಿಣಾಮಕಾರಿಯಾದ ವಿಧಾನವಾಗಿದೆ. ಅದೇ ರೀತಿ ನೀರು ಬರುವ ಮತ್ತು ಹೋಗುವ ಮಾರ್ಗಗಳಲ್ಲಿ ತಡೆಗೋಡೆಗಳನ್ನು, ಅಂದರೆ ಬರೀ ನೀರು ಮಾತ್ರ ಹೋಗುವ ರೀತಿ ಮಾಡಿ ಬೇರೆ ಎಲ್ಲ ಹುಳಗಳನ್ನು ತಡೆದು ನಿಲ್ಲುವಂತೆ ನಾವು ತಡೆಗೋಡೆಗಳನ್ನು ನಿರ್ಮಿಸುವುದರಿಂದ ಈ ಹುಳಗಳ ಚಲನವಲನಗಳನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿ ಈ ಎಲ್ಲ ವಿಧಾನಗಳಿಂದ ಹತೋಟಿ ಸಾಧ್ಯವಾಗದೇ ಇದ್ದಾಗ ನಾವು ಕೀಟನಾಶಕಗಳ ಮೊರೆ ಹೋಗಬೇಕಾಗುತ್ತದೆ. ಯಾವುದಂತ ಹೇಳಿದ್ರೆ, ಸಾಮಾನ್ಯವಾಗಿ ಕ್ಲೋರೋಪೈರಿಫಾಸ್ 10G ಕೀಟನಾಶಕ ಕಾಳುಗಳನ್ನು ಎಕರೆಗೆ 3.5 ಕೆಜಿ ಅಂತೆ ನಾವು ಎರಚಬೇಕಾಗುತ್ತದೆ. ಇದನ್ನು ನಾವು 30 ದಿನಗಳ ಒಳಗೇನೆ ಮಾಡುವುದು ಬಹಳಷ್ಟು ಪರಿಣಾಮಕಾರಿ. 30 ದಿನಗಳ ನಂತರ ಇದನ್ನು ಬಳಸಬಾರದು. ಹಸಿರು ಹೆಜ್ಜೆಗಳು ಈ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಚಿನ್ US ಅವರಿಂದ ಮಾಹಿತಿ ಕೇಳಿದಿರಿ.

ಹನುಮ ಪುರಂದರ ವಿಠಲನ ದಾಸ ಪುರಂದರ ವಿಠಲನು ಹನುಮನೊಳ್ವಾಸ ಹನುಮ ಪುರಂದರ ವಿಠಲನ ದಾಸ ಪುರಂದರ ವಿಠಲನು ಹನುಮನೊಳ್ವಾಸ ಹನುಮನ ಮತವೇ ಹರಿಯ ಮತವೋ ಹರಿಯ ಮತವೇ ಹನುಮನ ಮತವೋ ಹನುಮನ ಮತವೇ ಹರಿಯ ಮತವೋ ಹರಿಯ ಮತವೇ ಹನುಮನ ಮತವೋ ಹನುಮನ ಮತವೇ ಹರಿಯ ಮತವೋ ಎಂ ಬಾಲಮುರಳಿ ಕೃಷ್ಣ ಹಾಡಿರುವ ಪುರಂದರದಾಸರ ಇನ್ನೊಂದು ರಚನೆ.